ನಿಮಗದು ಜಂಟಿ ಕೃಷಿ ನಿರ್ದೇಶಕರಿಗೆ ಮಾಹಿತಿ ಕೊಡಿ, ಈಗಾಗಲೇ ಏನಾಗಿದೆ ಅನಾಹುತ ಅಂತ. ಅವರಿಗೆ ಭೇಟಿಯಾಗಿ ನಿಮ್ದು ಹೇಳಿ ಅದನ್ನ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಹೆಸರೇಳಿ ಸರ್ ಎಲ್ಲಿಂದ? ನಮಸ್ಕಾರ. ನಮಸ್ಕಾರ ಸರ್, ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಬೆಳಗಾವಿ ಜಿಲ್ಲೆಯಿಂದ? ಹ್ಞೂ ಹೇಳಿ. ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹೇಳಿ ಹಿರೇಮಠ ಅವ್ರೆ. ನಾವು ಹನಿ ನೀರಾವರಿ ಮಾಡಿದ್ರೆ ಒಳ್ಳೇದ್ರೆ, ತುಂತುರು ನೀರಾವರಿ ಮಾಡಿದ್ರೆ ಸರ್ ಒಳ್ಳೇದು ಅಂತೇಳಿ ನನ್ನ ಪ್ರಶ್ನೆ. ಈಗ ನೋಡಿ, ಈಗ ತುಂತುರು ನೀರಾವರಿ ಅಂತಂದ್ರೆ ಶೇಕಡ 50% ನೀರನ್ನ ಉಳಿಸಬಹುದು. ಈಗ ನಾವು ಆಯೋ ನೀರು ಮಾಡ್ತಾ ಇರ್ತೀವಿ, ಆಯೋ ನೀರಿನಲ್ಲಿ ನಾ ಬೆಳೆ ಬೆಳೆಯೋದಕ್ಕೆ ಹೋಲಿಸ್ಕೊಂಡಾಗ ತುಂತುರು ನೀರಾವರಿ ಮಾಡಿದಾಗ ನಾನು ಶೇಕಡ 50% ನೀರನ್ನ ಉಳಿಸಬಹುದು. ಅಂದ್ರೆ ಒಂದ್ ಎಕರೆ ಆಯ್ ನೀರಿನಲ್ಲಿ ಬೆಳೀತಕ್ಕಂಥದ್ದನ್ನ ತುಂತುರು ನೀರಾವರಿ ಮಾಡಿದಾಗ ನಾವು 2-3 ಎಕರೆನಲ್ಲಿ ನೀರಾವರಿ ಮಾಡಬಹುದು. ಹನಿ ನೀರಾವರಿ ಮಾಡಿದಾಗ ಒಂದ್ ಎಕರೆ ಆಯ್ ನೀರಿನಲ್ಲಿ ಮಾಡ್ತಕ್ಕಂಥದ್ದ ನೀರಿನಿಂದ ಆಲ್ಮೋಸ್ಟ್ 4-5 ಎಕರೆನಲ್ಲಿ ಮಾಡಬಹುದು. ಹಾಗಾಗಿ ಹನಿ ನೀರಾವರಿ ತುಂಬಾ ಒಳ್ಳೇದು. ಸರ್ಕಾರದಿಂದ ಸಹಾಯ ಸೌಲಭ್ಯ ಸಿಗ್ತದೆ ಸರ್? ಹನಿ ನೀರಾವರಿಗೂ ಸಹಿತ ಸಹಾಯಧನ ಸಿಗ್ತದೆ. ಎಕ್ಸಾಂಪಲ್, ಈಗ 4 ಅಡಿ ಸಾಲಿನಲ್ಲಿ ನಾನು ಬೆಳೆನ ಬೆಳಿತೀನಿ ಅಂತಂದ್ರೆ ಒಂದ್ ಎಕರೆಗೆ ಅಂದಾಜು ಅಂತಂದ್ರೆ 125,000-130,000 ರೂಪಾಯಿ ತನಕ ಆಗ್ತದೆ. ಯಾವ್ಯಾವ ಮೆಟೀರಿಯಲ್ ಹಾಕ್ತೀವಿ, ಎಷ್ಟು ಮೈನ್ ಪೈಪ್ ಹಾಕ್ತಿವಿ, ಎಷ್ಟು ಲ್ಯಾಟ್ರಲ್ಸ್ ಹಾಕ್ತಿವಿ, ಅದ್ರ ಮೇಲೆ 125,000-130,000 ರೂಪಾಯಿ ಆಗ್ತದೆ. ಅದರಲ್ಲಿ ನಿಮಗೆ 115,000 ರೂಪಾಯಿಯಿಂದ 15,000 ವರೆಗೆ ಸಬ್ಸಿಡಿ ಸಿಗ್ತದೆ. ಅಂದ್ರೆ 90% ಸಹಾಯಧನ ಸಿಗ್ತದೆ. ಅದನ್ನ ಬಳಕೆ ಮಾಡಿಕೊಂಡು 10% ನೀವು ತುಂಬಿಬಿಟ್ಟು ಬೆಳೆಗಳಿಗೆ ಮಾರಿಸಬೇಕಾಗ್ತದೆ. ನೀವು ಕರೆ ಮಾಡೋದಕ್ಕೂ ಕೂಡ ತಮಗೂ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಯೋಜನೆ ಇದು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಹೆಸರೇಳಿ ಸರ್ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಹೇಳಿ. ಇನ್ನೊಮ್ಮೆ ಕೇಳಿ ಹೆಸರೇಳಿ, ಎಲ್ಲಿಂದ ದೂರ? ರೇಡಿಯೋ ಸೆಟ್ ದೂರ ಹೇಳಿ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಡದಿಂದ್ರಿ ಸರ್. ಹೆಸರು? ಮಲ್ಲನಗೌಡ ಭೀಮನಗೌಡ ಪಾಟೀಲ್ ರೀ. ಕೇಳಿ ಪಾಟೀಲ್ರಿ ಪ್ರಶ್ನೆ. ಅದು ನಮ್ದು 150 ನಿಂಬೆ ಗಿಡ ಹಚ್ಚಿದೇವ್ರಿ, ಅದಕ್ಕ ಡ್ರಿಪ್ ಇದು ಹೌದು. ಆಮೇಲೆ 150 ನಿಂಬೆ ಗಿಡ ಹಚ್ಚಿದೇವ್ರಿ. ಹ್ಮ್ ಆಯ್ತು, ಮುಂದೆ ಅದಕ್ಕೆ ಬರ್ತಾವ್ರಿ ಖರ್ಚಿಗ್ರಿ ಸರ್? ಸರ್ ಈಗ ಮಲ್ಲನಗೌಡ ಪಾಟೀಲ್ರೆ, ಈಗ ನೀವು ಅಲ್ಲಿ ನಿಮ್ಮ ಇಂಡಿ ತಾಲೂಕಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರ್ತದೆ. ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿದಾಗ ನಿಮಗೆ ಆ ಡ್ರಿಪ್ ನ ಮಾಡಲಿಕ್ಕೆ ಅವರು ಸಹಾಯಧನ ಎಷ್ಟು, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಒಂದು ನೀವು ಹೋಗಿ ಅರ್ಜಿಯನ್ನ ಕೊಡಬೇಕು. ಅರ್ಜಿಯನ್ನ ಕೊಟ್ಟಾಗ ಅವರೇನ್ ಮಾಡ್ತಾರೆ, ಕಂಪನಿಯವರು ಬಂದು ಈ ಬೆಳೆಯನ್ನ ಅಂತರವನ್ನ ಗಮನಿಸಿ ಎಷ್ಟು ಸಾಲುಗಳಲ್ಲಿ ಡ್ರಿಪ್ ಲೈನ್ ಅನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ಅಂದಾಜು ಪಟ್ಟಿಯನ್ನ ಮಾಡಿ ಅಲ್ಲಿ ನಿಮಗೆ ಟೋಟಲ್ ಪೂರ್ಣ ವೆಚ್ಚ ಎಷ್ಟಾಗತ್ತೆ ಅಂತಕ್ಕಂಥದ್ದು ತಿಳಿಸ್ತಾರೆ. ಅದನ್ನ ಆಧರಿಸಿ ನೀವು 10% ದುಡ್ಡನ್ನ ಕಟ್ಟಬೇಕಾಗ್ತದೆ. ಅಲ್ಲಿಗೆ ಹೋಗಿ ಭೇಟಿ ಆದ್ರೆ ನಿಮ್ಗೆ ಹೇಳ್ತಾರೆ. ಒಂದು ಎಕರೆ ಕೈ ಕಟ್ಟೋದ್ರಿ ಸರ್? ಅದೇ ನಿಮ್ಗೆ ಅಂದಾಜು ಕೊಡ್ತಾರೆ ಅಲ್ಲಿಗೆ ಹೋದಾಗ. ಎಕ್ಸಾಂಪಲ್, ನಾವೇನ್ ಮಾಡ್ತೀವಿ ಅಂತ ನಿಂಬೆ ಗಿಡ ಅಂತಂದ್ರೆ ತುಂಬಾ ದೂರ ದೂರ ಬರ್ತದೆ. ಈಗ ಅವಾಗ ನಿಮ್ಗೆ ಒಂದ್ ಎಕರೆಗೆ ನಿಮ್ಗೆ ಆಲ್ಮೋಸ್ಟ್ 35,000-40,000 ರೂಪಾಯಿ ಅಂದಾಜಿಗೆ ಬರ್ತದೆ. ನೀವು ಏನಾದ್ರು ಫಿಲ್ಟರ್ ಜಾಸ್ತಿ ಹಾಕ್ಸ್ಕೋತೀನಿ, ಮೈನ್ ಪೈಪ್ ಜಾಸ್ತಿ ಹಾಕ್ಸ್ಕೋತೀನಿ, ಲ್ಯಾಟ್ರಲ್ಸ್ ಜಾಸ್ತಿ ಹಾಕ್ಸ್ಕೋತೀನಿ ಅಂತಂದ್ರೆ ಅಪ್ ಟು 50,000 ವರೆಗೂ ಬರ್ತದೆ. ಅದರಲ್ಲಿ ನಿಮ್ಗೆ 90% ಸಬ್ಸಿಡಿನ ನಿಮ್ಗೆ ಕೊಡ್ತಾರೆ. ಹೌದ್ರಿ? ನಮಸ್ಕಾರ ರೀ ಮಲ್ಲನಗೌಡ್ರೆ, ಥ್ಯಾಂಕ್ ಯು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸೂಕ್ಷ್ಮ ನೀರಾವರಿ ಯೋಜನೆ. ಹೆಸರೇಳಿ ಸರ್ ಎಲ್ಲಿಂದ? ಹೇಳಿ ಕೇಳಿ ವೆಂಕಟೇಶ್ವರ. ಸರ್ ನಾವು ಮಾಡಿದ್ ಡ್ರಿಪ್ ಮಾಡಿದ್ರೆ ಕಬ್ಗೆ ಮೊದ್ಲ ಸರಿ ತೋಟಗಾರಿಕೆ ಇಲಾಖೆಯಿಂದ ತರಕಾರಿಗೆ ಏನ್ ಮಾಡಿದ್ರು ಮಾಡಿಸಿದ್ರಿ? ಈ ತಿರ್ಗಾ ನೆಕ್ಸ್ಟ್ ಇನ್ನೇ ವರ್ಷಕ್ಕೆ ಕಬ್ಗೆ ಏನ್ ಮಾಡ್ತಿದ್ರು. ಈಗ ನೀವ್ ಹೇಳ್ತಾರ ಏನಂದ್ರೆ ಇದು ಮಾಮೂಲಿ ಪಿ ಯು ಸಿ ಪೈಪ್ ಮತ್ತೆ ವಾಲ್ ರಿಂಚುರಿ ಬೆಂಡು ವೈರೋಲ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಿದ್ರಿ. ಹೌದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಮಧ್ಯವರ್ತಿಗಳು ಮಾಮೂಲಿ ಇವರು ಕಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎಕರೆಗೆ 4,000 ಕಟ್ಕೋತಾರೆ. ಎಕರೆಗೆ 4,000 ಅಂತಾರೆ? 4,000 ಕಟ್ಕೋತಾರೆ. ಬರೀ ರಿಂಚುರಿ ಫಿಲ್ಟರ್ ಮತ್ತೆ ನ್ಯಾಟ್ರಲ್ 3,000 ಮೀಟರ್ ಕೊಟ್ಬಿಟ್ಬಿಡ್ತಾರೆ. ಕೊಡ್ತಾರೆ. ಈಗ ಒಂದು

ಶ್ರೀ ಗಣೇಶ ಸುರ್ವಿಗೆ ನಿನ್ನ ನಾಮ ಶ್ರೀಕಾರ ಶಟ ಸಂಪನ್ನದಿಂದ ಉಗಮ ಸರ್ವಸ್ರತಿಗಳಲ್ಲಿ ಅಗ್ರ ಪೂಜನಿಂದೋ ನಿನ್ನಿಂದ ಗಮ ಉಗಮ ಶ್ರೀ ಗಣೇಶ ಸುರವಿಗೆ ನಿನ್ನ ನಾಮ ಶ್ರೀಕಾರ ಶಟ ಸಂಪನ್ನದಿಂದ ಉಗಮ ಸರ್ವಸ್ರತಿಗಳಲ್ಲಿ ಅಗ್ರ ಪೂಜನಿಂದೋ ನಿನ್ನಾಗಮ ಉಗಮ ಕೋಟಿಗೆ ಅಗಟೀತ ನಿನ್ನ ಮಹಿಮಾ ಏ ಕುಟಿಲ ಕಪಟರಾಟ ಎಲ್ಲಷ್ಟು ಸಾಗುವುದಿಲ್ಲ ಬೆಟ್ಟ ನಿನ್ನ ಧಾಮ ಅಪ್ಪ ಕುಟಿಲ ಕಪಟರಾಟ ಎಲ್ಲಷ್ಟು ಸಾಗೋದಿಲ್ಲ ಬಿಟ್ರ ನಿನ್ನ ಧಾಮ ನಿಂದೆ ಆಡಿ ದಕ್ಕಿ ತಿಂದ ಸೋಮ ಹೊಂದಿಕೊಂಡು ರಣಜಯ ಶ್ರೀರಾಮ ನಿಧಿ ಕರ್ಣಿ ಸೋನೆ ಕ್ಷೇಮ ದೇವಾಡಿ ಕಂದ ಗೈ ಬಿದ್ದಾಗ ವಿದ್ಯಾನಿಧಿ ಕರ್ಣಿ ಸೋನೆ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಲಕ್ಷ್ಮಣ್ ಭೀಮ್ಷ ಭೋವೆ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ಗೀಗಿ ಪದ. ಬರೆಗಾಲಿಲೆ ಬಿಸುಲಾಗ ನಡಿದರ ಬರೆಗಾಲಿಲೆ ಬಿಸುಲಾಗ ನಡಿದರ ಏನು ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸುಲಾಗ ನಡೆದರ ಏನು ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ ಉಷ್ಣಾರಲಿಲ್ಲ ನೀರಿನಿಂದ ನಿರ್ಮಲ ಸೀತ ಕಿರಣ ಮುಖ ತೋರಲಿಲ್ಲ ಏ ನೀರ ಬಿಟ್ಟು ಬೆಂಕಿಯ ತಿಂದೆನು ನೀರ ಬಿಟ್ಟು ಬೆಂಕಿಯ ತಿಂದೆ ನನ್ನ ಆನಂದ ಕಳತಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಳ್ಳು ಏ ಬರೆಗಾಲಿ ನಡೆದರೆ ಬರೆಗಾಲಿ